ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಕುಟುಂಬ ಸದಸ್ಯರು, ನಿವೃತ್ತಿ ಇಲ್ಲವೇ ಹಾಲಿ ಸೇವೆಯಲ್ಲಿರುವ ಕೇಂದ್ರ ರಾಜ್ಯ ಸರ್ಕಾರಗಳ ಸಚಿವಾಲಯ ಕಚೇರಿ, ಇಲಾಖೆ ಕ್ಷೇತ್ರ ಕಚೇರಿಗಳು, ಕೇಂದ್ರ ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಅಂಗಸಂಸ್ಥೆಗಳು, ಸ್ವಾಯತ್ತ ಸಂಸ್ಥೆಗಳು, ಅಧಿಕಾರಿಗಳು ಹಾಗೂ ನೌಕರರು, ಸ್ಥಳೀಯ ಸಂಸ್ಥೆಗಳ ಖಾಯಂ ನೌಕರರು, ಗ್ರೂಪ್ ಡಿ ನಾಲ್ಕನೇ ವರ್ಗ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹೊರತುಪಡಿಸಿ ಇದಕ್ಕೆ ಅರ್ಹರಿರುತ್ತಾರೆ. ಕುಟುಂಬ ಸದಸ್ಯರು ರೂಪಾಯಿ 10,000 ಅಥವಾ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ವಯೋನಿವೃತ್ತ ಅಥವಾ ನಿವೃತ್ತ ಪಿಂಚಣಿದಾರರು ಗ್ರೂಪ್ ಡಿ ನಾಲ್ಕನೇ ವರ್ಗ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹೊರತುಪಡಿಸಿ ಅರ್ಹರಿರುತ್ತಾರೆ. ಕುಟುಂಬ ಸದಸ್ಯರು ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಅನರ್ಹರಾಗಿರುತ್ತಾರೆ, ಅರ್ಹರಾಗಿರುವುದಿಲ್ಲ. ಆದರೆ ದಿನಾಂಕ 25/10/2023 ಹೊಸ ಮಾರ್ಗಸೂಚಿ ಅನ್ವಯ ಕನಿಷ್ಠ 3 ವರ್ಷಗಳು ಆದಾಯ ತೆರಿಗೆ ಪಾವತಿದಾರರಿದ್ದರೆ, 2 ವರ್ಷ ಸತತವಾಗಿ ಆದಾಯ ತೆರಿಗೆ ಪಾವತಿ ಮಾಡಿದರೆ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ವೈದ್ಯ, ಅಭಿಯಂತ, ವಕೀಲ, ಲೆಕ್ಕ ಪರಿಶೋಧಕರು, ವಾಸ್ತುಶಿಲ್ಪದಂತಹ ವೃತ್ತಿಪರರು ಮತ್ತು ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಾಯಿತ ಸದರಿ ವೃತ್ತಿಯನ್ನು ಕೈಗೊಳ್ಳುತ್ತಿರುವವರು ಅರ್ಹರಾಗಿರುವುದಿಲ್ಲ. ರಾಜ್ಯದ ರೈತರ ಇ ಕೆವೈಸಿ ಪ್ರಗತಿಗಾಗಿ ಕೈಗೊಂಡಿರುವ ಕ್ರಮಗಳೆಂದರೆ, ಎಲ್ಲಾ ಜಿಲ್ಲೆಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಅಭಿಯಾನ ಕಾರ್ಯಕ್ರಮಗಳಲ್ಲಿ ಆಂದೋಲನ ರೂಪದಲ್ಲಿ ರೈತರಿಗೆ ಇ ಕೆವೈಸಿ ಮಾಡಿಸಲು ಕ್ರಮ ವಹಿಸಲಾಗಿದೆ. ಪಿಎಂ ಕಿಸಾನ್ ಯೋಜನೆಯಡಿ ಇ ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಇಲಾಖೆಯ ಸಿಬ್ಬಂದಿ ಅಥವಾ ಅಧಿಕಾರಿಗಳೊಂದಿಗೆ ಹಾಗೂ ಕೃಷಿ ಸಖಿಯರವರನ್ನು ತೊಡಗಿಸಿಕೊಳ್ಳಲಾಗಿದೆ. ಹೆಚ್ಚಿನ ಪ್ರಚಾರಕ್ಕಾಗಿ ಸ್ಥಳೀಯ ದಿನಪತ್ರಿಕೆಗಳಲ್ಲಿ, ದೂರದರ್ಶನ ಹಾಗೂ ಆಕಾಶವಾಣಿ ಮಾಧ್ಯಮಗಳಲ್ಲಿ ರೈತರಿಗೆ ಇ ಕೆವೈಸಿ ಮಾಡಿಸಲು ಮಾಹಿತಿ ನೀಡಲಾಗುತ್ತದೆ. ಇ ಕೆವೈಸಿ ಮಾಡಿಸಲು ಬಾಕಿ ಇರುವ ಫಲಾನುಭವಿಗಳ ಪಟ್ಟಿಯನ್ನು ಗ್ರಾಮಗಳಲ್ಲಿ ಪ್ರದರ್ಶಿಸಲು ಕ್ರಮ ವಹಿಸಲಾಗಿರುತ್ತದೆ. ರೈತರ ಮೊಬೈಲ್ಗಳಿಗೆ ಗ್ರೂಪ್ ಕಾಲ್, ಎಸ್ಎಂಎಸ್ ಮೂಲಕ ಇ ಕೆವೈಸಿ ಮಾಡಿಸಲು ಮಾಹಿತಿ ನೀಡಲಾಗುತ್ತದೆ. ಹೆಚ್ಚಿನ ಪ್ರಚಾರಕ್ಕಾಗಿ ಸಂಚಾರಿ ಸಸ್ಯ ಚಿಕಿತ್ಸಾ ವಾಹನಗಳಲ್ಲಿ ಗ್ರಾಮಗಳಿಗೆ ಸಿಬ್ಬಂದಿ ಖುದ್ದಾಗಿ ಭೇಟಿ ನೀಡಿ ರೈತರಿಗೆ ಇ ಕೆವೈಸಿ ಮಾಡಿಸಲು ಮಾಹಿತಿ ನೀಡಲಾಗಿರುತ್ತದೆ. ಸಿಎಸ್ಸಿ ಕೇಂದ್ರಗಳ ನೋಡಲ್ ಅಧಿಕಾರಿಗಳ ಸಹಯೋಗದೊಂದಿಗೆ ಇ ಕೆವೈಸಿ ಬಾಕಿ ಇರುವ ರೈತರನ್ನು ಮಾಡಿಸಲು ಕ್ರಮವಹಿಸಲು ತಿಳಿಸಲಾಗಿರುತ್ತದೆ. ಐಪಿಪಿಬಿ ಅಧಿಕಾರಿಗಳಿಗೆ ರೈತರ ಬ್ಯಾಂಕ್ ಖಾತೆಗಳಿಗೆ ಆಧಾರ ಜೋಡಣೆಯಾಗದಿರುವ ರೈತರ ಮಾಹಿತಿಯನ್ನು ಬಲ್ಕ್ ಎಸ್ಎಂಎಸ್ ಮೂಲಕ ಇಡಲಾಗಿರುತ್ತದೆ. ಜಿಲ್ಲಾಧಿಕಾರಿಗಳಿಗೆ ರೈತರಿಗೆ ಇ ಕೆವೈಸಿ ಮಾಡಿಸಲು ಕೃಷಿ ಇಲಾಖೆಯ ಜೊತೆಗೆ ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳಿಗೆ ವಿಶೇಷ ಸೂಚನೆ ನೀಡುವಂತೆ ಮನವಿ ಮಾಡಲಾಗಿದೆ. ಇ ಕೆವೈಸಿ ಪ್ರಕ್ರಿಯೆಯಲ್ಲಿ ನಾನ್ ಟ್ರೇಸಿಯೇಬಲ್ ಅಥವಾ ಮರಣ ಹೊಂದಿರುವ ಫಲಾನುಭವಿಗಳು ಕಂಡುಬಂದಲ್ಲಿ ಇಂತಹ ಫಲಾನುಭವಿಗಳ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಸಹಯೋಗದೊಂದಿಗೆ ಮಹಜರ್ ಅಥವಾ ಮರಣ ವರದಿಯನ್ನ ಮಾಡಿಸಲು ತಿಳಿಸಲಾಗಿದೆ. ಹೆಚ್ಚಿನ ಒಂದು ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ಗ್ರಾಮ ಒನ್ ಇಲ್ಲವೇ ಕಾಮನ್ ಕಂಪ್ಯೂಟರ್ ಸೆಂಟರ್ ಈ ಒಂದು ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಇದುವರೆಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಈ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳೋಣ ಜೋಗಳದ ಪದ. ಶಿವಮೊಗ್ಗ ಜಿಲ್ಲೆ ಸಿರಿಗೆರೆಯ ಶ್ರೀಮತಿ ಶಾಂತಮ್ಮ ಮತ್ತು ತಂಡದವರಿಂದ. ಬಾಳೆಯನೆ ಮರಕ್ಕೆ ಬಾಲರ ತೋಟಲ ಕಟ್ಟಿ ಜೋ ಜೋ ನೀರೆ ಬಾಳೆ ನಿನ ಮಗನ ಹೆಸರೇ ನೋವ ಜೋ ಬಾಳೆ ರೈವಾರು ನೆರದಿದ್ದಾರೋವ ಜೋ ಜೋ ಎನ್ನೀರೆ ರೈವಾರು ನೆರದರ ಮುತ್ತೈದಾರ ಜೋ ಜೋ ಎನ್ನೀರೆ ಬಾಳೆ ನಿನ ಮಗನ ಹೆಸರೇ ನೋವ ಜೋ ಬಾಳೆ ನಿನ ಮಗನ ಹೆಸರೇ ನೋವ ಜೋ ಜೋ ಎನ್ನೀರೆ ನಿನ ಮಗನ ಹೆಸರೇ ನೋವ ಜೋ ಬಾಳೆ ನಿನ ಮಗನ ಹೆಸರೇ ನೋವ ಜೋ ಜೋ ಎನ್ನೀರೆ ಹೆಸರ ನಾನೇನು ಬಲ್ಲೇನೆ ಜೋ ಜೋ ಎನ್ನೀರೆ ಹರ ಹರ ಬಲ್ಲ ಶಿವಬಲ್ಲ ನೋವಾ ಹರ ಬಲ್ಲ ಶಿವಬಲ್ಲ ನೋವಾ ಶಿವಬಲ್ಲ ನೋವಾ ಹರ ಬಲ್ಲ ಶಿವಬಲ್ಲ ನೋವಾ ಜೋಯನ್ನೇರೆ ಹರ ಬಲ್ಲ ಶಿವಬಲ್ಲ ಒಳಗಿರುವ ಜೋಯನ್ನೇರೆ ರಾಜನ ಕೇಳಿ ಎಡರೆಡಿರುವ ಜೋ ರಾಜನ ಕೇಳಿ ಹೆಸರೆಡಿರುವ ಜೋಯನ್ನೇರೆ ಹೆಸರೆಡಿರುವ ಜೋ ರಾಜನ ಕೇಳಿ ಹೆಸರೆಡಿರುವ ರಂಬೆರ ತೋಟಲ ಕಟ್ಟಿ ಜೋ ಜೋಯನ್ನೇರೆ ರಂಬೆರೈವಾರ ನೆರೆದಿದ್ದಾರವ್ವ ಜೋ ರಂಬೆರೈವಾರ ನೆರೆದಿದ್ದಾರವ್ವ ಜೋಯನ್ನೇರೆ ನೆರೆದಿದ್ದಾರವ್ವ ಜೋ ರಂಬೆರೈವಾರ ನೆರೆದಿದ್ದಾರವ್ವ ನೆರದರ ಮುತ್ತೈದಾರ ಜೋ ಜೋಯನ್ನೇರೆ ಬಾಲ ನಿನ್ನ ಮಗಳ ರೆಂಬೆ ನಿನ್ನ ಮಗನ ಹೆಸರೇ ನೋವ ಜೋ ರೆಂಬೆ ನಿನ್ನ ಮಗನ ಹೆಸರೇ ನೋವ ಜೋ ಜೋಯನ್ನೇರೆ ಮಗನ ಹೆಸರೇ ನೋವ ಜೋ ರೆಂಬೆ ನಿನ್ನ ಮಗನ ಹೆಸರೇ ನೋವ ಜೋ ಜೋಯನ್ನ ಹೆಸರ ನಾನೇನು ಬಲ್ಲೇನೆ ಜೋ ಜೋಯನ್ನೇರೆ ಹರ ಹರ ಬಲ್ಲ ಶಿವಬಲ್ಲ ನೋವ ಜೋ ಹರ ಬಲ್ಲ ಶಿವಬಲ್ಲ ನೋವ ಜೋ ಜೋಯನ್ನೇರೆ ಶಿವಬಲ್ಲ ನೋವ ಜೋ ಹರ ಹರ ಬಲ್ಲ ಶಿವಬಲ್ಲ ನೋವ ಜೋ ಜೋಯನ್ನೇರೆ ಬಲ್ಲ ಶಿವಬಲ್ಲ ಒಳಗಿರುವ ಜೋ ಜೋಯನ್ನೇರೆ ರಜ್ಜಿಯ ಕೇಳಿ ಎಡರೆಡಿರುವ ಜೋ ರಜ್ಜಿಯ ಕೇಳಿ ಹೆಸರೆಡಿರುವ ಜೋ ಜೋಯನ್ನೇರೆ ಹೆಸರೆಡಿರುವ ಜೋ ರಜ್ಜಿಯ ಕೇಳಿ ಹೆಸರೆಡಿರುವ ಜೋ ಜೋಯನ್ನೇರೆ ಮರಕ್ಕೆ ಕೆಂಚರ ತೋಟಲ ಕಟ್ಟಿ ಜೋ ಜೋಯನ್ನೇರೆ ಕೆಂಚೇನೇರ ಮಗನ ಕೆಂಚೇನಿನ ಮಗನ ಹೆಸರೇ ನೋವ ಜೋ ಜೋಯನ್ನೇರೆ ಐವರ ನೆರದರ ಮುತ್ತೈದಾರ ಜೋ ಜೋಯನ್ನೇರೆ ಕೆಂಚೇನಿನ ಮಗಳ ಹೆಸರೇ ನೋವ ಜೋ ಕೆಂಚೇನಿನ ಮಗಳ ಹೆಸರೇ ನೋವ ಜೋ ಜೋಯನ್ನೇರೆ ಮಗಳ ಹೆಸರೇ ನೋವ ಜೋ ಜೋಯನ್ನೇರೆ ಮಗಳ ಹೆಸರೇ ನೋವ ಜೋ ಜೋಯನ್ನೇರೆ ಮಗಳ ಹೆಸರು ನಾನೇನು ಬಲ್ಲೇನು ಜೋ ಜೋಯನ್ನೇರೆ ಹರ ಹರ ಬಲ್ಲ ಶಿವಬಲ್ಲ ನೋವ ಜೋ ಹರ ಹರ ಬಲ್ಲ ಶಿವಬಲ್ಲ ನೋವ ಜೋ ಜೋಯನ್ನೇರೆ ಹರ ಬಲ್ಲ ಶಿವಬಲ್ಲ ಒಳಗಿರುವ ಜೋ ಜೋಯನ್ನೇರೆ ರಾಜೌನ ಕೇಳಿ ಹೆಸರೆಡಿರುವ ಜೋ ರಾಜೌನ ಕೇಳಿ ಹೆಸರೆಡಿರುವ ಜೋ ಜೋಯನ್ನೇರೆ ಹೆಸರೆಡಿರುವ ಜೋ ರಾಜೌನ ಕೇಳಿ ಹೆಸರೆಡಿರುವ ಜೋ ಜೋಯನ್ನೇರೆ ಎಂಬೋ ಸಂತಿಗೆ ಹೋಗಿ ಕಂಚೆ ಮಿಂಚೆ ಎಂಬೋ ಸಂತಿಗೆ ಹೋಗಿ ಕಂದನ ತಾಲಿಗೆ ಕೋಲಯ ತಂದೆ ಜೋ ಕಂದನ ತಾಲಿಗೆ ಕೋಲಯ ತಂದೆ ಜೋ ಕಂದನ ತಾಲಿಗೆ ಕೋಲಯ ತಂದೆ ಜೋ ಕಂದನ ತಾಲಿಗೆ ಕೋಲಯ ತಂದೆ ಜೋ ಕಂದನ ತಾಲಿಗೆ ಕೋಲಯ ತಂದ ಕಂದನ ತಾಯಿ ಒಳಗಿಂದ ಬಂದ ಕಂದನ ತಾಲಿಗೆ ಹೌಣದ ಒಂದು ಜೋ ಕಂದನ ತಾಲಿಗೆ ಹೌಣದ ಒಂದು ಜೋ ಕಂದನ ತಾಲಿಗೆ ಹೌಣದ ಒಂದು ಕಂದನ ತಾಲಿ ಕಾಲಿಗೆ ಅವನಾದ ಒಂದು ಗಾಳಿ ಧೂಳಿ ಎಂಬ ಸಂತಿಗೆ ಹೋಗಿ ಗಾಳಿ ಧೂಳಿ ಎಂಬ ಸಂತಿಗೆ ಹೋಗಿ ಕಂದನ ಕಾಲಿಗೆ ಹುಲಿಗೆಜ್ಜೆ ತಂದೆ ಕಂದನ ಕಾಲಿಗೆ ಹುಲಿಗೆಜ್ಜೆ ತಂದೆ ಕಂದನ ಕಾಲಿಗೆ ಹುಲಿಗೆಜ್ಜೆ ತಂದೆ ಕಂದನ ಕಾಲಿಗೆ ಹುಲಿಗೆಜ್ಜೆ ತಂದೆ ಕಂದನ ಕಾಲಿಗೆ ಹುಲಿಗೆಜ್ಜೆ ತಂದು ಕಂದನ ತಾಯಿ ಒಳಗಿಂದ ಬಂದು ಕಂದಾಗಿ ಗೆಜ್ಜೆ ಅವನಾದ ಒಂದು ಕಂದಾಗಿ ಗೆಜ್ಜೆ ಅವನಾದ ಒಂದು ಕಂದಾಗಿ ಗೆಜ್ಜೆ ಅವನಾದ ಒಂದು ಕಂದಾಗಿ ಗೆಜ್ಜೆ ಅವನಾದ ಒಂದು ಬೆಳಗಿನ ಜಾವಕ್ಕೆ ಮೋಡಲ ಕೆಂಪಾದಾವೆ ಬೆಳಗಿನ ಜಾವಕ್ಕೆ ಮೋಡಲ ಕೆಂಪಾದಾವೆ ಸ್ವಾಮಿ ಮೋಡಿ ಬರುವಾಗ ಅಣಕಿಡಿ ಅಳಗುತ್ತಾನೆ ಜೋ ಸ್ವಾಮಿ ಮೋಡಿ ಬರುವಾಗ ಕಿಡಿಕೇಲೆ ನಗುತ್ತಾನೆ ಜೋ ಸ್ವಾಮಿ ಮೋಡಿ ಬರುವಾಗ ಕಿಡಿಕೇಲೆ ನಗುತ್ತಾನೆ ಜೋ ಸ್ವಾಮಿ ಮೋಡಿ ಬರುವಾಗ ಕಿಡಿಕೇಲೆ ನಗುತ್ತಾನೆ ಕಂಚಿನ ಗೆಳಲಾಗೆ ಮಿಂಚನ್ನೆ ಬಿಟ ಕಂದು ಕಂಚಿನ ಗೆಳಲಾಗೆ ಮಿಂಚನ್ನೆ ಬಿಟ ಕಂದು ತೆಡೆ ತೆಡೆ ಹಚ್ಚುವಾಗ ಕೆಲೆ ಕೇಲೆ ನಗುತ್ತಾನೆ ಜೋ ತೆಡೆ ಹಚ್ಚುವಾಗ ಕೆಲೆ ಕೇಲೆ ನಗುತ್ತಾನೆ ಜೋ ತೆಡೆ ತೆಡೆ ಹಚ್ಚುವಾಗ ಕೆಲೆ ಕೇಲೆ ನಗುತ್ತಾನೆ ಜೋ ತೆಡೆ ಹಚ್ಚುವಾಗ ಕೆಲೆ ಕೇಲೆ ನಗುತ್ತಾನೆ ಜೋ ಮಂಗಳವಾರ ದಿವಸ ಹಂಡವ ನೀರ ಕಾಸೆ ಮಂಗಳವಾರ ದಿವಸ ಹಂಡವ ನೀರ ಕಾಸೆ ತೊಂಬೆ ತೊಂಬೆ ವೈವಾಗ ಬೇಕೆ ಬೇಕೆ ಅಳುತ್ತಾನೆ ಜೋ ತೊಂಬೆ ವೈವಾಗ ಬೇಕೆ ಬೇಕೆ ಅಳುತ್ತಾನೆ ಜೋ ತೊಂಬೆ ವೈವಾಗ ಬೇಕೆ ಬೇಕೆ ಅಳುತ್ತಾನೆ ಜೋ ತೊಂಬೆ ವೈವಾಗ ಬೇಕೆ ಬೇಕೆ ಅಳುತ್ತಾನೆ ಜೋ ಕುಂಚಿಗೆ ಕೋಲಯ ಗೊಂಚಾಲದ ಬೆಳೆ ಮತ್ತು ಕುಂಚಿ ಹೀಗೆ ಕೋಲಾಯ ಗೊಂಚಾಲದ ಬೆಳೆ ಮತ್ತು ಅದ ಬೇಡೆ ಕಂದಯ್ಯ ಹಠ ಮಾಡಿ ಅಳುತ್ತಾನೆ ಜೋ ಅದ ಬೇಡೆ ಕಂದಯ್ಯ ಹಠ ಮಾಡಿ ಅಳುತ್ತಾನೆ ಜೋ ಅದ ಬೇಡೆ ಕಂದಯ್ಯ ಹಠ ಮಾಡಿ ಅಳುತ್ತಾನೆ ಜೋ ಅದ ಬೇಡೆ ಕಂದಯ್ಯ ಹಠ ಮಾಡಿ ಅಳುತ್ತಾನೆ ಜೋ ಸಣ್ಣಕ್ಕೆ ಸಾವಿಗೆ ಬಸದ ಬಟ್ಟಲ ತುಂಬಿ ಸಣ್ಣಕ್ಕೆ ಸಾವಿಗೆ ಬಸದ ಬಟ್ಟಲ ತುಂಬಿ ತೊತೊ ಮಾಡಿ ಉಣಸಿದರೆ ಹಠ ಮಾಡಿ ಅಳುತ್ತಾನೆ ಜೋ ಮಾಡಿ ಉಣಸಿದರೆ ಹಠ ಮಾಡಿ ಅಳುತ್ತಾನೆ ಜೋ ತೊತೊ ಮಾಡಿ ಉಣಸಿದರೆ ಹಠ ಮಾಡಿ ಅಳುತ್ತಾನೆ ಜೋ ಮಾಡಿ ಉಣಸಿದರೆ ಹಠ ಮಾಡಿ ಅಳುತ್ತಾನೆ ಜೋ ಬಂಗಾರದ ತೋಟಲಿಗೆ ಬೆಳ್ಳಿ ಜೋಡೆಳೆಯಗ್ಗ ಬಂಗಾರದ ತೋಟಲಿಗೆ ಬೆಳ್ಳಿ ಜೋಡೆಳೆಯಗ್ಗ ಸಿಂಗೇರಿ ಶ್ರೀ ಕೃಷ್ಣನ ಚಂದಾಗೆ ತೋಗೇರಿ ಜೋ ಸಿಂಗೇರಿ ಶ್ರೀ ಕೃಷ್ಣನ ಚಂದಾಗೆ ತೋಗೇರಿ ಜೋ ಸಿಂಗೇರಿ ಶ್ರೀ ಕೃಷ್ಣನ ಚಂದಾಗೆ ತೋಗೇರಿ ಸಿಂಗೇರಿ ಶ್ರೀ ಕೃಷ್ಣನ ಚಂದಾಗೆ ತೋಗೇರಿ ಜೋ ಮಂಗಳವಾರ ದಿವಸ ಮಂಡಿಗೆ ನೀರೆರ ಕಂದು ಮಂಗಳವಾರ ದಿವಸ ಮಂಡಿಗೆ ನೀರೆರ ಕಂದು ಗಂಡನ ಕೋಟೆ ಗಿಣೆ ಮಾತೆಯಾಲಕ್ಕಿ ಗಂಡನ ಕೋಟೆ ಗಿಣೆ ಮಾತೆಯಾಲಕ್ಕಿ ಜೋ ಗಂಡನ ಕೋಟೆ ಗಿಣೆ ಮಾತೆಯಾಲಕ್ಕಿ ಗಂಡನ ಕೋಟೆ ಗಿಣೆ ಮಾತೆಯಾಲಕ್ಕಿ ಜೋ ಗಂಡವನ ಕೋಟೆ ಗಿಣೆ ಮಾತಾಡೋವಾಗ ಗಂಡವನ ಕೋಟೆ ಗಿಣೆ ಮಾತಾಡೋವಾಗ ಎಂದೋ ಗಲಿರಾಯ ತವರಿಗೆ ಯಾಲಕ್ಕೆ ಜೋ ಎಂದೋ ಗಲಿರಾಯ ತವರಿಗೆ ಯಾಲಕ್ಕೆ ಜೋ ಎಂದೋ ಗಲಿರಾಯ ತವರಿಗೆ ಯಾಲಕ್ಕೆ ಎಂದೋ ಗಲಿರಾಯ ತವರಿಗೆ ಯಾಲಕ್ಕೆ ಜೋ ಬ್ಯಾಸಿಗೆ ಬರಲೇಳೆ ತನಗಳೆ ಬೇಸಾಲೇಳೆ ಬ್ಯಾಸಿಗೆ ಬರಲೇಳೆ ತನಗಳೆ ಬೇಸಾಲೇಳೆ ಹಂಗಿನ ತವರಿಗೆ ಹೋಗುವಂತೆ ಯಾಲಕ್ಕಿ ಹಂಗಿನ ತವರಿಗೆ ಹೋಗುವಂತೆ ಯಾಲಕ್ಕಿ ಜೋ ಹಂಗಿನ ತವರಿಗೆ ಹೋಗುವಂತೆ ಯಾಲಕ್ಕಿ ಜೋ ಹಂಗಿನ ತವರಿಗೆ ಹೋಗುವಂತೆ ಯಾಲಕ್ಕಿ ಜೋಟಿ ಬೋದಿ ಕಟಿಗೆಳೆ ಎತ್ತಿನ ಮ್ಯಾಲೆ ಎರಿ ಕೇಳೆ ರೊಟ್ಟಿ ಬೋದಿ ಕಟಿಗೆಳೆ ಎತ್ತಿನ ಮ್ಯಾಲೆ ಇದುವರೆಗೂ ಜೋಗಳಪದ ಶಿವಮೊಗ್ಗ ಜಿಲ್ಲೆ ಸಿರಿಗೆರೆಯ ಶ್ರೀಮತಿ ಶಾಂತಮ್ಮ ಮತ್ತು ತಂಡದವರಿಂದ ಕೇಳಿದಿರಿ.